ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ವಿಜಯಪುರ, ಕೊಪ್ಪಳ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವ ಸಾಧ್ಯತೆಗಳು 90%, ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 75% ಮತ್ತು ಯಾದಗಿರಿ ಜಿಲ್ಲೆಯೊಳಗ 85% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಂಗ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೆ ಚುಂಬಕ ಗಾಳಿ ಬೀಸುತ್ತಿದೆ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಕೇಳಿ ಗಡಿಯಾಚೆಯ ಗೆಲುವು, ನಮ್ಮ ನಾಡಿನ ಇತರೆಡೆಗಳಲ್ಲಿನ ಕೃಷಿ ಯಶೋಗಾಥೆಗಳ ಸರಣಿ. ಇದರಲ್ಲಿ ಮೊದಲಿಗೆ ನೈಸರ್ಗಿಕ ಕೃಷಿ ಪದ್ದತಿಯಲ್ಲಿ ಬಹುಬೆಳೆಗಳನ್ನು ಬೆಳೆಯುತ್ತಿರುವ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯಲಿಮುನೊಳ್ಳಿ ಗ್ರಾಮದ ತ್ಯಾತ್ಯಗೌಡ ಮಲ್ಲನ್ಗೌಡರ್ ಅವರ ಅನುಭವ, ನಂತರ ದೇಸಿ ಹತ್ತಿ ಬೆಳೆದು ಸಾಧನೆ ಮಾಡುತ್ತಿರುವ ಹಾವೇರಿ ಜಿಲ್ಲೆ ಮಕರಿ ಗ್ರಾಮದ ರೈತ ನಾಗಪ್ಪ ನಿಂಬೆಗೊಂದಿ ಅವರ ಅನಿಸಿಕೆ, ಆನಂತರ ಹೂವಿನ ಕೃಷಿಯಲ್ಲಿ ಅನುಭವ ಕುರಿತು ಚಿತ್ರದುರ್ಗ ಜಿಲ್ಲೆ ಹುಣಸೇಕಟ್ಟೆ ಗ್ರಾಮದ ಕಾಂತರಾಜು ಅವರ ಅನುಭವ, ತದನಂತರ ಸುನಾಮಿ ಸೌತೆಕಾಯಿ ಬೆಳೆದು ಸಾಧನೆ ಮಾಡಿರುವ ಮೈಸೂರು ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಶಾಂತಿಕೊಪ್ಪಲು ಗ್ರಾಮದ ಮರಿಗೌಡ ಅವರ ಅನುಭವ, ಜಾನುವಾರುಗಳಿಗೆ ನೀಡುವ ಮೇವಿನ ಜಾಗರೂಕತೆ ಕುರಿತು ಡಾಕ್ಟರ್ ಎನ್ ವಿ ಶ್ರೀಧರ್ ಅವರಿಂದ ಮಾಹಿತಿ ಕೇಳಿ ಗಡಿಯಾಚಿನ ಗೆಲುವು ಸರಣಿ ಕಾರ್ಯಕ್ರಮ. ಗಡಿಯಾಚೆಯ ಗೆಲುವು, ಗೆಲುವು ಗೆಲುವು ಗೆಲುವು ನಿನ್ನ ಕೈಯಲ್ಲಿ, ನಮ್ಮ ನಾಡಿನ ಇತರೆಡೆಗಳಲ್ಲಿನ ಕೃಷಿ ಯಶೋಗಾಥೆಗಳ ಸಂಚಯ. ಗೆಲುವು ಗೆಲುವು ಗೆಲುವು ಗೆಲುವು ಗೆಲುವು ಗೆಲುವು ಗೆಲುವು ಗೆಲುವು ನಿನ್ನ ಕೈಯಲ್ಲಿ, ಗುರಿಯೊಂದು ನಿನಗಿದ್ದರೆ ಜಗದು ಜಗದು ಜಗದು ನಿನ್ನ ಜೇಬಲ್ಲಿ, ಛಲವೊಂದು ಜೊತೆಗಿದ್ದರೆ ಆಗಲ್ಲ ಅನ್ನೋದು ಈ ಭೂಮಿ ಮೇಲಿಲ್ಲ, ನನಗಿಲ್ಲ ಅನ್ನೋದು ಎಂದೆಂದು ನಿಜವಲ್ಲ. ಅಲ್ಲು ಮುಳ್ಳು ಗೆಲ್ಲು ದಾರಿಗೆ ಸೋದನೆ, ಯಾರು ಮಾಡ ಸಣ್ಣ ಮಾಡೋದೇ ಸಾರ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಗಡಿಯಾಚೆಯ ಗೆಲುವು ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೇ ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ, ಎಲ್ಲರಿಗೂ ನೆನಪಿರಲಿ ಈ ಸುದಿನ ಸಂತೋಷದ ಈ ಶುಭ ಮಿಲನ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ರು, ಜ್ಞಾನ ಅನ್ನೋದು ಬಹಳ ದೊಡ್ಡದು, ಆ ಜ್ಞಾನ ಯಾರ ಸೊತ್ತು ಅಲ್ಲ, ಒಂದು ಪುಟ್ಟ ಮಗುವಿನಿಂದ ಬಂದಂತಹ ಜ್ಞಾನವನ್ನು ಕೂಡ ಹಿರಿಯರಾದವರು ಸ್ವೀಕಾರ ಮಾಡಬೇಕು ಅನ್ನುವ ಅರ್ಥ ಬರುವ ಮಾತುಗಳನ್ನು ಹೇಳ್ತಾ ಇದ್ರು. ಕೃಷಿ ಜ್ಞಾನ ಅನ್ನೋದು ಕೂಡ ಹಂಗೆ, ಅದು ಕೇವಲ ವಿಜ್ಞಾನಿಗಳ ಸ್ವತ್ತಲ್ಲ, ಆ ಕ್ಷೇತ್ರದೊಳಗೆ ಆಸಕ್ತಿ ಬದ್ದತೆ ಇರುವಂತಹ ಯಾರಾದರೂ ಹೊಸ ಹೊಳಹುಗಳನ್ನು ಕಂಡುಕೊಳ್ಳುವುದಕ್ಕೆ ಪ್ರಯೋಗಗಳನ್ನು ಮಾಡಬಹುದು. ಹಿಂಗ ಪ್ರಯೋಗಗಳನ್ನು ಮಾಡ್ತಾ ಇರುವಂತಹ ರೈತರು ನಮ್ಮ ನಾಡಿನಲ್ಲೆಲ್ಲ ಸಾಕಷ್ಟು ಸಂಖ್ಯೆಯೊಳಗೆ ಇದ್ದಾರೆ. ಅವರು ಮಾಡ್ತಾ ಇರುವಂತಹ ಪ್ರಯೋಗಗಳು, ಅವುಗಳಲ್ಲಿ ಪಡೆದುಕೊಂಡಂತಹ ಫಲಿತಾಂಶಗಳು ಖಂಡಿತವಾಗಿ ನಮ್ಮ ಭಾಗದ ರೈತರಿಗೂ ಕೂಡ ಹೊಸ ವಿಚಾರಗಳ ಸ್ಫುರಣ ಆಗುವಂಗ ಪ್ರೇರಣೆ ನೀಡಬಹುದಾಗಿದೆ. ಅಂತಹ ಒಂದು ಪ್ರೇರಣೆ, ಪ್ರೋತ್ಸಾಹ ಒಡಮೂಡಿ ಬರಲಿ ಅನ್ನೋ ಕಾರಣಕ್ಕಾಗಿಯೇ ಆಕಾಶವಾಣಿ ಕೇಂದ್ರ ನಮ್ಮ ಅನ್ನದಾತರ ಸಲುವಾಗಿ ಪ್ರತಿ ಶುಕ್ರವಾರವೂ ಪ್ರಸಾರ ಮಾಡ್ತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಗಡಿಯಾಚೆಯ ಗೆಲುವು. ಪರಿಸರ ಸ್ನೇಹಿಯಾದ ವಿಷಮುಕ್ತ ಆಹಾರ ಉತ್ಪಾದನಾ ತಂತ್ರಗಳನ್ನು ಅಳವಡಿಸಿಕೊಳ್ಳಬೇಕು ಅನ್ನುವ ತುಡಿತ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರಲ್ಲಿ ಹೆಚ್ಚಾಗ್ತಾ ಇರುವುದನ್ನು ನಾವು ಗಮನಿಸಬಹುದು. ಇದರ ಜೊತೆ ಜೊತೆಗೆ ಬೇಸಾಯದ ಖರ್ಚನ್ನು ಕೂಡ ಕಡಿಮೆ ಮಾಡಿಕೊಳ್ಳುವುದರ ಕಡೆ ಲಕ್ಷ್ಯ ವಹಿಸ್ತಾ ಇರುವುದನ್ನು ಕೂಡ ನಾವು ಗಮನಿಸಬಹುದು. ಇಂಥ ಒಂದು ಕೃಷಿ ಮಾಡಬೇಕಂದ್ರೆ ಅಲ್ಲಿ ನೈಸರ್ಗಿಕ ಕೃಷಿ, ಸಹಜ ಕೃಷಿ ಪದ್ದತಿಗಳನ್ನು ಅಳವಡಿಸಿಕೊಂಡ್ರೆ ನಾವು ಅಂದ್ಕೊಂಡಿರುವುದು ಸಾಧ್ಯ ಆಗಬಹುದು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯಲಿಮನ್ನೊಳ್ಳಿ ಗ್ರಾಮದ ತಾತ್ಯಾಗೌಡ ಮಲ್ಲನಗೌಡರ್ ಅವರು ನೈಸರ್ಗಿಕ ಕೃಷಿ ಪದ್ದತಿಗಳನ್ನು ಅಳವಡಿಸಿಕೊಂಡು ಬಹು ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅವರು ಹೇಳು ಹಂಗ ಅವರು ವಿಷರಹಿತವಾದಂತಹ ಆಹಾರ ಉತ್ಪಾದನೆ ಮಾಡ್ತಾ ಇದ್ದಾರೆ. ಅಲ್ಲದೆ ಖರ್ಚು ಕೂಡ ಬಹಳ ಕಡಿಮೆ ಅಥವಾ ಇಲ್ಲವೇ ಇಲ್ಲ ಅಂತೇಳಿ ಹೇಳಬಹುದು. ಅವರ ಅನುಭವಗಳನ್ನ ನಾವು ಈಗ ಕೇಳೋಣ. ಮೊದಲಿಗೆ ನೈಸರ್ಗಿಕ ಕೃಷಿಯಲ್ಲಿ ನನಗೆ ಯಾವ ತರದ ಲಾಭ ಅನಿಸಲಿಲ್ಲ. ಕಾರಣ ಇಷ್ಟೇ, ನೈಸರ್ಗಿಕ ಕೃಷಿಗೆ ಬೇಕಾದ ಬೀಜ ಗೊಬ್ಬರ ತಯಾರು ಮಾಡ್ಕೋ ಇದ ನನಗೆ ಗೊತ್ತಿಲ್ಲ ಆಗಿತ್ತು. ಮೊದಲಿಗೆ 5-6 ವರ್ಷ ನಂತರ ನಾಟಿ ಬೀಜಗಳು ಹಾಗೂ ನಮ್ಮಲ್ಲಿ ಇರ್ತಕ್ಕಂತ ಜವಾರಿ ಆಕಳ ಗಂಜಲ, ಸಗಣಿ ಹಾಗೂ ಬಯೋಮಾಸ್ ಅಂದ್ರೆ ಬೆಳೆಯ ಪಳೆ ಉಳಿಕೆಗಳನ್ನು ಉಪಯೋಗಿಸಿಕೊಂಡು ನಾನು ನೈಸರ್ಗಿಕ ಕೃಷಿಯನ್ನು ಲಾಭದಾಯಕವಾಗಿ ಮಾಡ್ಕೊಂಡೆ. ನನ್ನ ಮುಖ್ಯ ನೈಸರ್ಗಿಕ ಕೃಷಿಯಲ್ಲಿ ಇರ್ತಕ್ಕಂತ ಸೂತ್ರ ಅಂದ್ರೆ ಮಿಶ್ರ ಬೇಸಾಯ ಬೆಳೆಗಳು, ಅಂದ್ರೆ ಜೋಳದಲ್ಲಿ ಉದ್ದ, ಹೆಸರು, ಅಲಸಂದಿ, ಹೀಗೆ ಜೋಳ ಬಿತ್ತನೆ ಮಾಡೋದು, ಸೋಯಾಬೀನ್ದಲ್ಲಿ ತೊಗರೆ, ಆಮೇಲೆ ಗೋವಿನ ಜೋಳ, ಜವಾರಿ ಜೋಳ, ಹೀಗೆ ನಾನು ಮಿಶ್ರ ಬೇಸಾಯ ಆಮೇಲೆ ತೊಗರೆದಲ್ಲಿ ಬೆಳೀತಾ ಇದ್ದೇನೆ. ಆಮೇಲೆ ಕಬ್ಬು ಸರನಾಗಿ 5 ಫೂಟ್ ಅಂತರದಲ್ಲಿ ಕಬ್ಬು ಮಾಡ್ತಾ ಇದ್ದು, ಕಬ್ಬಿನಲ್ಲಿ ಮಿಶ್ರ ಬೇಸಾಯವಾಗಿ ಶೇಂಗಾ ಹಾಗೂ ನನಗೆ ಮನೆಗೆ ಬೇಕಾದಂತ ಕಾಳು ಕಡ್ಡಿಗಳು, ಗೋಧಿ, ಸದಕ ಈ ರೀತಿ ಎಲ್ಲಾ ಬೆಳೆಗಳನ್ನು ಅದರಲ್ಲಿ ತಗೋತೀವಿ. ಆಮೇಲೆ ಕಬ್ಬಿನಲ್ಲಿ ಮೆಣಸಿನ ಗಿಡ ತಗೋತೀವಿ. ಅದಲ್ಲದೆ ಬಾಳೆ ಇದೆ ನನ್ನಲ್ಲಿ. ಮೊದಲೇ ನಾನ್ ಜವಾರಿ ಬಾಳೆ ನೈಸರ್ಗಿಕವಾಗಿ ಬೆಳಿತೇನೆ. ಆದಷ್ಟು ಕಡಿಮೆ ನೀರಾವರಿಯನ್ನು ಬಾಳೆನು ಬೆಳೆಯಬಹುದು ಅಂತೇಳಿ ನನ್ನ ನೈಸರ್ಗಿಕ ಕೃಷಿಯಿಂದ ಗೊತ್ತಾದ ವಿಷಯ. ಕಳೆದ ನಂದು 18 ವರ್ಷ ಅನುಭವ ಎಂದ್ರೆ ನೈಸರ್ಗಿಕ ಕೃಷಿಯಿಂದ ಆಯಾ ಋತುಗಳಿಗೆ ತಕ್ಕಂತೆ ನಾಟಿ ಬೀಜಗಳನ್ನು ಬೆಳೆಯುವುದರಿಂದ ಯೋಗ್ಯ ಇಳುವರಿ ತೆಗೆಯಲು ಸಾಧ್ಯ ಅಂತ ನನ್ನ ಅನಿಸಿಕೆ. ನನ್ನಲ್ಲಿ ಉದ್ದು, ಹೆಸರು, ಅಲಸಂದೆ, ಕುಸುಬೆ, ಗೋಧಿ, ಜವಗೋಧಿ, ಆಮೇಲೆ ಜವಾರಿ ಮೆಣಸಿನ ಗಿಡ ಹಾಗೂ ಜವಾರಿ ಕಾಯಿಪಲ್ಲೆಗಳಾದ ಹೀರೆ, ಬದನೆ, ಆಮೇಲೆ ಬೆನಸು ಎಲ್ಲ ತರದ ಬೆಳೆಗಳನ್ನು ನೈಸರ್ಗಿಕ ಕೃಷಿಯಲ್ಲೇ ಬೆಳೀತಾ ಇದ್ದೇನೆ. ಅರಿಶಿನ ನೈಸರ್ಗಿಕ ಕೃಷಿಯಿಂದ ಬೆಳಿತೇನೆ. ಅರಿಶಿನದಲ್ಲಿ ಗೋವಿನ ಜೋಳ ಮಿಶ್ರ ಬೆಳೆ ಆಗಿ ತಗೊಂಡ್ರೆ ಬಹಳ ಉತ್ತಮ. ಇದಲ್ಲದೆ ನೈಸರ್ಗಿಕ ಕೃಷಿಯಿಂದ ಉತ್ತಮ ಮಟ್ಟದ ಆಹಾರ ಉತ್ಪಾದನೆ ಆಗುತ್ತದೆ. ವಿಷರಹಿತ ಆಹಾರ ನ್ಯೂಟ್ರಿಷನ್ ಅದ್ರಾಗ ಹೆಚ್ಚಿಗೆ ಇರುತ್ತದೆ. ಆ ನ್ಯೂಟ್ರಿಷನ್ ದಿಂದ ಜನರ ಆರೋಗ್ಯ ಸ್ಥಿತಿ ಬಹಳ ಉತ್ತಮ ಇರುತ್ತದೆ. ದವಾಖಾನೆ ಇಲ್ಲದೆ ಜನ ಬದುಕಬಹುದು. ರೋಗ ರುಜಿನಿಗಳು ಕಡಿಮೆ ಹಾಗೂ ಈ ನೈಸರ್ಗಿಕ ಬೆಳೆದ ಕಾಳುಗಳಿಗೆ ಕಡ್ಕೋ ಶಕ್ತಿ ಹೆಚ್ಚಿರ್ತದೆ, ನುಸಿಬಾಧೆ ಕಡಿಮೆ. ಈ ಎಲ್ಲ ರೀತಿಯಿಂದ ನೈಸರ್ಗಿಕ ಕೃಷಿಯಿಂದ ಉತ್ತಮ ಫಲಿತಾಂಶ ನನಗೆ ಕಂಡು ಬಂದಿದೆ. ಆದ್ರೆ ಇನ್ನೂ ಹೆಚ್ಚು ರೈತರು ಈ ಹೈಬ್ರಿಡ್ ಬೀಜಗಳಿಗೆ ಹಾಗೂ ರಾಸಾಯನಿಕ ಗೊಬ್ಬರಗಳಿಗೆ ಮಾರು ಹೋಗಿ ಹೆಚ್ಚು ಉತ್ಪನ್ನ ಬರ್ತಾ ಇಲ್ಲ. ಆದ್ರೂ ನನ್ನ ಲೆಕ್ಕದಲ್ಲಿ ನನ್ನ 20 ಎಕರೆ ಜಮೀನಿನಲ್ಲಿ ನೈಸರ್ಗಿಕ ಕೃಷಿಯಿಂದ ಉತ್ತಮ ಬೆಳೆ ಹಾಗೂ ಬೆಳೆಗಳಲ್ಲಿ ಬರ ನಿರೋಧಕ ಶಕ್ತಿ ಇವೆಲ್ಲ ಪಡ್ಕೊಂಡು ನನ್ನ ಭೂಮಿ ತುಂಬಾ ಫಲವತ್ತ ಆಗಿದೆ. ಇದಲ್ಲದೆ ನೈಸರ್ಗಿಕ ಕೃಷಿಯಿಂದ ನಮಗೆ ಯಾವುದೇ ಖರ್ಚು ಇಲ್ಲ. ಒಂದು ಸಮಾಧಾನ ಅಂದ್ರೆ ಯಾರಿಗೂ ವಿಷ ಉಣಿಸ್ತಾ ಇಲ್ಲ, ನನ್ನ ಮನೆಯಲ್ಲೂ ನಾನು ವಿಷ ತಿಂತಾ ಇಲ್ಲ. ಇದು ನೈಸರ್ಗಿಕ ಕೃಷಿಯ ಮೂಲ ತತ್ವ. ಹಾಗೂ ನೈಸರ್ಗಿಕ ಕೃಷಿಯಲ್ಲಿ ನನ್ನ ಜಮೀನಿನ ಸುತ್ತುವರೆಯಲ್ಲ ಸಾಕಷ್ಟು ಔಷಧೀಯ ಸಸ್ಯಗಳು ಇರುವವು. ಅವುಗಳ ಎಲ್ಲ ಉಪಯೋಗ ನಾನು ತಿಳ್ಕೊಂಡಿರುವೇನೆ. ಅದರಲ್ಲಿ ಬನ್ನಿ ಗಿಡ ಅದ, ಆಮೇಲೆ ನಮ್ಮ ಗುಲ್ಗುಂಜಿ ಅದರಿ, ಆಮೇಲೆ ಹಾಲಿ ಬಳ್ಳಿ ಅದ, ಅಮೃತ ಬಳ್ಳಿ ಅದ. ಸಾಕಷ್ಟು ನಮ್ಮ ಭೂಮಿಯಲ್ಲಿ ನಾವು ಅದರ ಉಪಯೋಗನು ಪಡ್ಕೊಳ್ತೇವೆ. ಇದು ನನ್ನ ನೈಸರ್ಗಿಕತೆಯ ಸೂತ್ರ. ಹಾಗೂ ನೈಸರ್ಗಿಕದಿಂದ ನನಗೆ ತುಂಬಾ ತೃಪ್ತಿ ಇದೆ. ತಾತ್ಯಾಗೌಡ ಮಲ್ಲನಗೌಡರ್ ಅವರನ್ನ ಮಾತಾಡಿಸಬೇಕು ಅನ್ನುವರು ಅವರ ಮೊಬೈಲ್ ನಂಬರ್ ಅನ್ನ ಬರ್ಕೊಳ್ಬಹುದು. 9972159805. ಸಂತೋಷ ಸಂಗೀತ ಸಮಯ ಸಂತೋಷ ಸುಖಮಯ ಸಂಗೀತ ಹೊಸ ಹೊಸ ಭಾವ ತುಂಬಿ ನಸುನಗೆ ಹುಣ್ಣಿ ಚುಮ್ಮಿ ಮೈ ತುಂಬಿದೆ. ಹಿಂದಿನ ಕಾರ್ಯಕ್ರಮಗಳಲ್ಲಿ ಮೈಸೂರಿನೊಳಗ ದೇಸಿ ಹತ್ತಿ ತಳಿ ಸಂರಕ್ಷಣಾ ಆಂದೋಲನ ನಡೆಸ್ತಾ ಇರುವಂತಹ ಜಿ ಕೃಷ್ಣಪ್ರಸಾದ್ ಅವರ ಅನುಭವಗಳನ್ನು ಕೇಳಿದ್ರಿ. ಅವರ ಸಹಕಾರವನ್ನು ತಗೊಂಡು ಹಾವೇರಿ ಜಿಲ್ಲೆಯ ಮಕರಿ ಎನ್ನುವ ಗ್ರಾಮದ ನಾಗಪ್ಪ ನಿಂಬೆಗೊಂದಿ ಅನ್ನುವ ಯುವ ಕೃಷಿಕರು ದೇಸಿ ಹತ್ತಿ ಬೀಜಗಳನ್ನು ಬೆಳೆದು ಅವುಗಳನ್ನು ಆಸಕ್ತ ರೈತರಿಗೆ ಮಾರಾಟ ಮಾಡುವಂತಹ ಕಾಯಕವನ್ನು ಮಾಡ್ತಾ ಇದ್ದಾರೆ. ಬಿಟಿ ಹತ್ತಿ ಬೆಳೆಯುವಂತಹ ಪ್ರದೇಶದೊಳಗೆ ಮೆಣಸಿನಕಾಯಿಯ ಇಳುವರಿ ಕಡಿಮೆ ಬಂದಿದ್ದನ್ನು ಗಮನಿಸಿ ದೇಸಿ ಹತ್ತಿ ಬೆಳೆಯುವುದರ ಕಡೆ ಗಮನ ಕೊಟ್ಟೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅವರು ನಮ್ಮೊಂದಿಗೆ ಮಾತಾಡಿ ತಮ್ಮ ಕಾಯಕದ ಬಗ್ಗೆ ತಿಳಿಸಿದಂತಹ ಮಾಹಿತಿಯನ್ನು ಈಗ ನಾವು ನಿಮಗೆ ಕೇಳಿಸ್ತಾ ಇದ್ದೀವಿ. ನಾವು ಹತ್ತಿ ದೇಶಿ ಬೀಜಗಳನ್ನ ಯಾಕೆ ಬೆಳೆಯಕ್ಕೆ ಹಚ್ಚಿದ್ವಿ ಅನ್ನಿಸ್ತಾರ, ಭತ್ತ, ಹೊರಭೂಮಿ ಭತ್ತಗಳು, ಆಮೇಲೆ ರಾಗಿ, ನವಣಿ, ಕಾವಿ, ಆಮೇಲೆ ಶೇಂಗಾ, ಈ ತರ ದೇಶಿ ಜ್ವಾಳಗಳನ್ನ, ದೇಶಿ ಬೀಜಗಳನ್ನ ಬೆಳಿತೀವಿ. ಯಾವಾಗ ಆ ಬಿಟಿ ಹೆಚ್ಚಿ ಹಾಕಿ ಹೊಲ್ದಾಗ ಅದನ್ನ ಹಾಕಿದ್ರೆ ಬೆಳಿವಲ್ರಿ, ನಮ್ಮ ಒಟ್ಟು ಹೆಸರಾಗ್ಲಿ ಅಲ್ಸಂದಿ ಸಾಯದು ಬೇರೆ ಬೇರೆ ಅದು ಇದಾಗದು ಮಾಡಕತ್ತಿ. ಆ ಕಾರಣಕ್ಕ ನಾವು ನಮ್ಮ ದೇಶಿ ಹೆಚ್ಚುಗಳನ್ನ ಆದ್ರ ಇದನ್ ಮಾಡಕತ್ತಿಂತ ಹಿಂದಿನ ಅನುಭವದಿಂದ ಮೊದಲು ದೇಶಿ ಹೆಚ್ಚುಗಳು ಲಕ್ಷ್ಮಿ ಹೆಚ್ಚಿ ಜೇಗರಕ್ಕಿಂತ ಬೆಳೆಸೋ ಅನುಭವಿಸುತ್ತೆ. ಆ ಪ್ರಕಾರ ಬೀಜಗಳನ್ನ ಹುಡುಕಿವಿ, ಅವನ್ನ ಹಾಕಿ ಬರೋ ಕಡೆಗೆ ಶೇಂಗಾ ಹಾಕಿದ್ರಿ, ಶೇಂಗಾ ನೋಡಾನೈತ್ರಿ ಬಿಟಿ ಹೆಚ್ಚಿ ಹಾಕಿ ಜಗದ ಹಾಕಿದ್ರು, ಅದೇ ಬಿಟಿ ಹೆಚ್ಚಿ ಹಾಕಿ ಅಂದ್ರೆ ಶೇಂಗಾ ಹಾಕಿದ್ರೆ ಒಟ್ಟು ಹಳದಿ ಹೋಗ್ಬಂದವ್ರಿ. ಆ ತರ ಆಗಬಾರ್ದು ಅನ್ನಕ್ಕ ನಮ್ಮ ದೇಶಿ ಬೀಜಗಳನ್ನ ಬೆಳೆದ್ರ ಸಿರಿಧಾನ್ಯ ಆಗ್ಲಿ ರಾಗಿ ನವಣೆ ಆಗ್ಲಿ ಒಟ್ಟ ನಮ್ಮ ಯಾವ್ದೇ ದೇಶಿ ಬೆಳೆಗಳನ್ನ ಬೆಳೆಯಕ್ ಅನುಕೂಲ ಆಗ್ತತಿ. ಈಗ ಒಂದೇ ಬೆಳೆ ಬೆಳೆಯಕ್ ಬರಲ್ಲ, ಪರ್ಯಾಯವಾಗಿ ತಳಿ ಮಾಡ್ಲೇಬೇಕು. ಪ್ರತಿ ವರ್ಷನೂ ಸಾವಿರ ಆಗಿ ಒಂದು ವರ್ಕ್ ಹಾಕಿದ್ರೆ ಅದು ಬೆಳೆಯಲ್ಲ. ಆ ಕಾರಣಕ್ಕ ನಾವು ಬೆಳೆ ಪರಿವರ್ತನೆ ಮಾಡ್ಲೇಬೇಕು. ಬೆಳೆ ಪರಿವರ್ತನೆ ಮಾಡಬೇಕು ಅಂದ್ರೆ ನಮ್ಗೆ ಹತ್ತಿ ಮೆಣಸಿನ ಗಿಡ ಮೊದಲು ಮೆಣಸಿನ ಗಿಡ ಹಾಕ್ತಿ, ಮೆಣಸಿನ ಗಿಡಗಳು ನಂಜು ಬರೋದ್ರಿಂದ ಅವು ಜಾಸ್ತಿ ಮಾಡೋದ್ ಯಾರಲ್ಲ. ಅಕಸ್ಮಾತ್ ಬೆಳೆದ್ರು ಯಾವ್ದೋ ಒಂದ್ ಹೊಲ್ದಾಗ ಐತಿ ಅಂದ್ರೆ ಕಳ್ಳರನ್ನ ಕಾಯೋದಾಗಲ್ಲ. ಈ ತರ ಆಗೋದಕ್ಕ ಮೆಣಸಿನ ಗಿಡದ ಬದಲು ದೇಶಿ ಹತ್ತಿಗಳನ್ನ ಬೆಳಿಬೇಕು ಅಂದ್ರೆ ದೇಶಿ ಹತ್ತಿಗಳನ್ನ ನಾನಾ ಭಾಗದಲ್ಲಿ ನಾವು ಎಲ್ಲೆಲ್ಲಿ ಕಾರ್ಯಕ್ರಮಗಳು ಹೋಗ್ತಾ ಅಲ್ಲೆಲ್ಲ ಹುಡುಕಿ ತಂದಿವಿ. ಹಲವಾರು ಕಡೆಯಿಂದ ನಾಗಾಲ್ಯಾಂಡ್ ಆಯ್ತು, ನಾಗ್ಪುರ, ಪಂಜಾಬ್, ಒರಿಸ್ಸಾ, ಹೈದರಾಬಾದ್, ಹಿಂಗೆ ಎಲ್ಲೆಲ್ಲಿ ದೇಶಿ ಬೀಜಗಳು ಸಿಕ್ತು ಹಳೆ ಬೀಜಗಳು ಅವನ್ನೆಲ್ಲ ತಂದ್ವಿ. ತಂದು ಎಲ್ಲವನ್ನು ಬೇರೆ ಬೇರೆ ಬೇರೆ ಹಾಕಿ ಒಂದೊಂದು ತಳಿಯ ನಡುವೆ ಒಂದೊಂದು ತೊಗರಿ ಸಾಲವನ್ನು ಒಂದಕ್ಕೊಂದು ಕೂಡದಂಗೆ ಹಾಕ್ತಿದ್ವಿ. ಅವನ್ನ ಹಾಕಿ ಬೆಳೆಸಿ ಅದರ ಪ್ರಕಾರ ಅನುಭವ ವಸ್ತು ಕುಲ್ಲ ಬಿಡಿಸಿ ಬೀಜ ಬೇರೆ ಬೇರೆ ಅಂತ ಇತ್ತು. ಅದು ನಮಗೀಗ ಅನಿಸ್ತತಿ, ನಮ್ಮ ದೇಶಿ ಹತ್ತಿದಾಗ ಹತ್ರ ನಾವು ದೇಶಿ ಬೀಜಗಳು ಸಖತ್ತಾಗಿ ಬೆಳಿತೇವೋ, ಸಂಪೂರ್ಣ ಶಕ್ತಿಯುತವಾಗಿ ಬೆಳಿತೇವೆ ಅಂತ ನಮಗೆ ಅನುಭವ ಆಗೈತೆ. ಅದೇ ನಾವು ಬಿಟಿ ಹತ್ತಿ ಹಾಕಿದ್ರೆ ಬೇರೆ ಏನೋ ನಮ್ಮ ಸಿರಿಧಾನ್ಯ ಆಗಲಿ ರಾಗಿ ನೋಣಿ ಹವಿಜ ಹೆಸರು ಅಲ್ಸಂದಿ ಶೇಂಗಾ ಇವ್ ಯಾವನ ಹಾಕಿದ್ರು ಅವಕ್ಕೆ ಏನಾರ ಒಂದು ರೋಗ ಬರೋದು. ಅದೇ ನಮ್ಮ ಈ ದೇಶಿ ಹತ್ತಿ ಯಾವ ಜಾಗದಾಗ ನಾವು ಶೇಂಗಾ ಹಾಕೀವಿ ಯಾವುದೇ ರೀತಿ ರೋಗನೂ ಇಲ್ಲ, ಏನೋ ಆ ರೀತಿ ಉಲುಸಾಗಿ ಬರ್ತೈತಿ. ಅದಕ್ಕೆ ನಮ್ಮ ದೇಶಿ ಬೀಜಗಳನ್ನ ಎಲ್ಲಾ ರೀತಿಯಿಂದ ಬೆಳಿಬೇಕು ಅಂತ ನಾವು ಪ್ರಯತ್ನ ಮಾಡಿ ದೇಶಿ ಹತ್ತಿಗಳನ್ನು ಹುಡುಕೊಂಡು ಹಾಕಬೇಕೇರಿ. ಈಗ ಆ ದೇಶಿ ಹತ್ತಿ ಬಗ್ಗೆ ಜನರ ಅಭಿಪ್ರಾಯ ಅಂದ್ರೆ ಅದು ಬಿಟಿ ಹತ್ತಿ ಹಂಗ 18 ಕ್ವಿಂಟಲ್ಲೋ 10 ಕ್ವಿಂಟಲ್ಲೋ 20 ಕ್ವಿಂಟಲ್ಲೋ ಹಿಂಗ್ ಬರಲ್ರಿ. ಅದಕ್ಕೆ ಅವ್ರು ಇನ್ನೂ ಜನರ ಅಭಿಪ್ರಾಯ ಕಡೆ ಮೂಡುವಾಗ ನನಗೆ ಕತ್ತಲ್ದ ಬದುಕು. ಈ ದೇಶಿ ಹತ್ತಿ ಅಂದ್ರೆ ಒಂದು ಏಕ ಬೆಳೆ ಆಗಲ್ರಿ, ಎರಡನೇ ಬೆಳೆ ಆಗ್ತತಿ. ಮೊದಲೊಂದು ಏನೋ ಬೆಳಿತಕ್ಕ ಎರಡನೇ ಬೆಳೆ ಮಾಡಬಹುದು. ಅದು ಇನ್ನೂ ಜನರಿಗೆ ಅನುಭವ ಬರವಲ್ರಿ. ಆಮೇಲೆ ಜನರಿಗೆ ಶ್ರಮ ಮಾಡಕ್ ತಯಾರಿಲ್ರಿ, ಎಲ್ಲ ಬರೀ ಅವರದನ್ನು ಹೋಗ್ತಾರ. ಆ ರೀತಿ ಇರೋದಕ್ಕೆ ಏಕ ಬೆಳೆ ಪದ್ಧತಿ ಹೊಂದ್ಬಿಟ್ಟಾರ. ಅದ್ ನಮಗೆ ಬಹು ಬೆಳೆ ಪದ್ಧತಿ ಅದನ್ನ ಇಷ್ಟ ಆಗೋದ್ರಿಂದ ಆ ಬಹು ಬೆಳೆ ಪದ್ಧತಿಯನ್ನ ಅನುಸರಿಸಿ ಬಹು ಬೆಳೆಯನ್ನು ಮಾಡ್ಕೊಂಡು ಮಾಡ್ತೀವಿ. ವಿಆರ್ಎಲ್ ಮುಖಾಂತರ, ಕೊರಿಯರ್ ಮುಖಾಂತರ ಕಳ್ಸಿಕೊಡ್ತೀವಿ. ಅಕಸ್ಮಾತ್ ಅವರ ಬಂದು ತಗೊಂಡು ಹೋಗ್ತಿರ್ತಾರ, ಮಾಹಿತಿ ಸಿಗ್ತತಿ ಎಂದು. ಆಮೇಲೆ ನಾನು ಕೆಲವರಿಗೆ ಮಾಹಿತಿ ಚೀಟಿಗಳನ್ನ ಹಾಕಿ ಕಟ್ಟಿ ಕಳ್ಸಿಕೊಟ್ಟಿರ್ತೇನೆ. ರೈತರು ಎರೆ ಸೀನಿಯರು ಬಹಳ ಹೊಲ ಇರ್ತಾರೋ, ಆಮೇಲೆ ಈ ಜೇಗರ್ ಹತ್ತಿಗಳನ್ನು ಬೆಳೆಯುವಂತ ಬಯಲು ಸೀನಿಯರ್ ಜನನ ಜಾಸ್ತಿ ಕೇಳಿದಾರೆ. ಈಗ ನಮ್ಮಲ್ಲೇನು ಅಷ್ಟು ಇದಲ್ರಿ, ಇನ್ನು ಆ ಕಡೆ ಜನನ ಬಹಳ ಇದಾರೆ, ಆ ಕಡೆನ ಕಳ್ಸಿಕೊಟ್ಟವಿ. ಮುಂದಿನ ಸಲ ಗೊತ್ತಾಗ್ಬೇಕ್ರಿ ಇಲ್ಲಿ ಹೆಂಗೈತೆ ನಮ್ಮಲ್ಲಿ ರೈತರು. ನಾಗಪ್ಪ ನಿಂಬೆಗೊಂದಿ ಅವರನ್ನ ಮಾತಾಡಿಸೋದಕ್ಕ ಅವರ ಮೊಬೈಲ್ ನಂಬರ್ 8 9 1 1 8 7 2 2 ಆನಂದವೇ ಮೈ ತುಂಬಿದೆ ಆಕಾಶಕ್ಕೆ ಕೈ ಚಾಚಿದೆ. ಚಿತ್ರದುರ್ಗ ಜಿಲ್ಲೆಯ ಹುಣಸೆಕಟ್ಟೆ ಅನ್ನುವ ಗ್ರಾಮದೊಳಗೆ ಸುಮಾರು 500 ಮನೆಗಳಿದ್ದು ಅಲ್ಲಿ ಹೆಚ್ಚು ಕಡಿಮೆ ಪ್ರತಿ ಮನೆಯವರು ಅರ್ಧದಿಂದ 1 ಎಕರೆ ಪ್ರದೇಶದೊಳಗೆ ಹೂವಿನ ಕೃಷಿ ಮಾಡಿ ನೆಮ್ಮದಿಯ ಆನಂದದ ಜೀವನ ಸಾಗಿಸ್ತಾ ಇದ್ದಾರೆ ಅಂತೇಳಿ ಕಳೆದ ಕಾರ್ಯಕ್ರಮದೊಳಗೆ ನಾವು ತಿಳಿಸಿದ್ವಿ. ಸಾಮೂಹಿಕ ಕೃಷಿ ಕೊಡುವಂತಹ ಅನುಕೂಲಗಳನ್ನ, ಲಾಭಗಳನ್ನ, ಧೈರ್ಯವನ್ನ ನಾವು ಈ ಹುಣಸೆಕಟ್ಟೆಯ ರೈತರಿಂದ ಕೇಳಿ ಮನದಟ್ಟು ಮಾಡಿಕೊಳ್ಬಹುದು. ಒಂದು ಪ್ರಸಿದ್ಧ ಚಿತ್ರಗೀತೆ ಅದ ನೋಡ್ರಿ, ದುಡಿಯೋಣ ಬನ್ನಿರೋ ದುಡಿಯೋಣ ಬನ್ನಿ, ನಾವೆಲ್ಲ ನೀವೆಲ್ಲ ನಾಡಿನ ಜನರೆಲ್ಲ ಚೆಂದಾಗಿ ಒಂದಾಗಿ ದುಡಿಯೋಣ ಬನ್ನಿರೋ ಅಂಥೇಳಿ. ಅಂದ್ರ ಹಳ್ಳಿಯವರೆಲ್ಲ ಒಟ್ಟಾಗಿ ದುಡಿದ್ರ ಬಹುಶಃ ರೈತನಿಗೆ ಸಮಸ್ಯೆಗಳೇ ಇರುವುದಿಲ್ಲ ಅಂಥೇಳಿ ಅನಿಸ್ತದ. ನೋಡ್ರಿ, ನೀವೆಲ್ಲ ಈ ಬಗ್ಗೆ ವಿಚಾರ ಮಾಡ್ರಿ. ಹುಣಸೆಕಟ್ಟೆ ಗ್ರಾಮದ ಕಾಂತರಾಜು ಅನ್ನುವ ಯುವ ಕೃಷಿಕ ಹೇಳುವುದನ್ನ ಈಗ ಕೇಳ್ರಿ. ನಮ್ಮ ಚಿತ್ರದುರ್ಗ ತಾಲೂಕು ಸುತ್ತಮುತ್ತ 100 ಹಳ್ಳಿಗಳಲ್ಲಿ ಅತಿ ಹೆಚ್ಚು ಹೂವ ಬೆಳೀತಾರೆ. ಒಳ್ಳೆ ಲಾಭ ಇರುತ್ತೆ, ಯಾಕಂದ್ರೆ 1 ಎಕರೆ ಒಳಗೆ ಹೂವ ಬೆಳೆದ್ರೆ ಖರ್ಚು ಆಗಿ 1 ಲಕ್ಷ 2 ಲಕ್ಷ ರೂಪಾಯಿ ಉಳಿಸಬಹುದು. ಆಮೇಲೆ ಇಲ್ಲಿ ಕೂಲಿಯರ್ದು ಬಹಳ ಕಷ್ಟ, 500 ಮನೆಯವರು ಹೂ ಬೆಳೀತಾರೆ. ಕಾಲ್ಕಾಲ ಎಕರೆ ಕನಕಾಂಬರ ಹಿಂಗೆಲ್ಲ ಬೆಳೆದು ಒಳ್ಳೆ ಲಾಭ ಮಾಡ್ತಾ ಇದಾರೆ. ನಮ್ಮೂರಲ್ಲಿ ಪ್ರಭು ಅಂತ ಹೇಳ್ಬಿಟ್ಟು ಕಾಲ್ ಎಕರೆಯಲ್ಲಿ 1,00,000 ರೂಪಾಯಿ ಬೆಳೆದಾರೆ ಹೂವು ಅವರು. ಮತ್ತೆ ಅದಕ್ಕೆ ಔಷಧಿ ಗೊಬ್ಬರ ಅಂತ ಹೇಳ್ಬಿಟ್ಟು ಖರ್ಚು ಒಂದ್ 50,000 ಲಕ್ಷ ಬರುತ್ತೆ. ಬೆಳೆದ್ರೆ ಒಳ್ಳೆ ಲಾಭದಾಯಕ ಬೆಳೆ, ಒಂದ್ 5-6 ತಳಿ ಇರುತ್ತೆ, ಕನಕಾಂಬ್ರ, ಬಟನ್ ರೋಜ್, ಸುಗಂಧರಾಜ್ ಅಂತ ಹೇಳ್ಬಿಟ್ಟು ಇಂಥವೆಲ್ಲ ಬೆಳೆಯೋದ್ರಿಂದ ಒಳ್ಳೆ ಲಾಭ ಆಗುತ್ತೆ ರೈತರಿಗೆ. ಅಂದ್ರೆ ಬೋರ್ವೆಲ್ ನಮ್ ಕಡೆ ಬಹಳ ಕಷ್ಟ, 600-700 ಅಡಿಯಿಂದ ಬೋರ್ವೆಲ್ ನೀರು ತೆಗೆದ್ಬಿಟ್ಟು ಜೀವನ ಮಾಡ್ತದೀವಿ. ಈ ಕಡೆ ಎಲ್ಲ ಬಹಳ ಒಳ್ಳೆ ಲಾಭ ಬರುತ್ತೆ, ಎಲ್ಲರೂ ಮಾಡಬಹುದು. ನಾವು ಬೆಳಗ್ಗೆ ಟೈಮ್ ಎಲ್ಲ ಫ್ಯಾಮಿಲಿ ಹೋಗ್ಬಿಟ್ಟು ಬಿಡಿಸ್ಕೊಂಡು ಎಲ್ಲ ಇದೇನು ಮಾಡ್ಕೊಂಡು ಕೆಜಿ ಕನಕಾಂಬ್ರ ಹೂವು ಬಿಡಿಸಿ ಹೂವ ಕಟ್ಟಿಬಿಟ್ಟು ಆಮೇಲೆ ಈ ಚಿತ್ರದುರ್ಗ 18 ಕಿಲೋಮೀಟರ್ ಇದೆ, ಹೋಗ್ಬಿಟ್ಟು ಅದನ್ನ ಮಾರ್ಕೊಂಡು ಆಮೇಲೆ ಬೆಳಗ್ಗೆ ಟೈಮ್ ಭಾನುವಾರ ಶನಿವಾರ ನಮ್ಮ ಮಕ್ಕಳು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ನಾವು ಹೂವು ಬಿಡಿಸಿ ಇದೇನು ಮಾಡ್ತೀವಿ. ಹೂವಿನಿಂದಲೇ ನಮಗೆ ಜೀವನ, ಹೂವು ನಮಗೆ ಕರೆಯ ಎಮ್ಮೆ ಇದ್ದಂಗೆ ಮನೆಯಲ್ಲಿ. ಯಾಕಂದ್ರೆ 10 ರೂಪಾಯಿ ಆಗಲಿ ನಾವು ದಿನನಿತ್ಯನ ದುಡ್ಡು ನೋಡ್ತೀವಿ. ಹಂಗಾಗ್ಬಿಟ್ಟು ನಾವು ಇರೋಣ ಇಲ್ಲಿ ಜಾಸ್ತಿ ಆಸ್ಪತ್ರೆ ಏನಲ್ಲ, ಎಲ್ಲ 5-6 ಎಕರೆ ಆಸ್ತಿಗಳು, ಅದರಲ್ಲೇ ನಾವು ಒಳ್ಳೆ ಜೀವನ ನಡೆಸ್ತಾ ಇದ್ದೀವಿ. ಆಮೇಲೆ ಮಕ್ಕಳು ವಿದ್ಯಾಭ್ಯಾಸ, ನಾವು ಎಲ್ಲ ಓದ್ ದುಡಿದ್ರಾದ್ರೂ ಕೆಲಸಕ್ಕೆ ಸಿಗದಕ್ಕೋಸ್ಕರ ನಾವು ಇದನ್ನೇ ನಮಗೆ ಅಂತ ಹೇಳ್ಬಿಟ್ಟು ರೂಪಿಸ್ಕೊಂಡು ನಾವೆಲ್ಲ ದುಡಿಮೆ ಮಾಡ್ತಾ ಇದೀವಿ. ನಮ್ಮೂರಲ್ಲಿ 500 ಮನೆ ಇದಾವೆ, 500 ಮನೆಯಲ್ಲಿ ಬರೀ ಹೂವನ್ನ ಬೆಳಿತೀವಿ ನಾವು. ಹೊಲ ಇಲ್ದರ ಸಮೇತ ಹೊಲ ಇದ್ದರದ್ರಾಗ ಹೋಗ್ಬಿಟ್ಟು ಒಂದ್ 1.5 ಎಕರೆ 1/2 ಎಕರೆ ಕಾಂಟ್ರಾಕ್ಟ್ ಮಾಡ್ಕೊಂಡು ಅವರಲ್ಲಿ ಬೆಳಕೊಂಡು ಈ ತರ ಎಲ್ಲ ಜೀವನ ಮಾಡ್ತಿದೀವಿ ಸರ್. ನಮಗೆ ಹೂವಿನ ಬದುಕು ಒಳ್ಳೆ ಬದುಕು, ಒಳ್ಳೆ ಜೀವನ ನಮಗೆ. ನಮ್ ಚಿತ್ರದುರ್ಗದಿಂದ ಹೊರ ರಾಜ್ಯಗಳಿಗೆಲ್ಲ ಹೂವು ಹೋಗುತ್ತೆ ಪಾರ್ಸಲ್, ಮಹಾರಾಷ್ಟ್ರ, ಬೆಳಗಾಂ, ಮಂಗಳೂರು ಹಿಂಗೆಲ್ಲ ಹೊರ ರಾಜ್ಯಗಳಿಗೆ ಸಮೇತ ಹೋಗುತ್ತೆ. ಆಮೇಲೆ ಸರ್, ಇದು ಹೂವು ಬೆಳೆಯೋದ್ರಿಂದ ಮನುಷ್ಯನಿಗೆ ಸೋಮಾರಿತನ ಅಂತೂ ಮೊದಲೇ ಇರಲ್ಲ. ಯಾಕಂದ್ರೆ ಅದು 5 ಗಂಟೆಗೆ ಎದ್ದು ನಾವು ಹೊಲ ಮನೆಗಳಿಗೆ ಹೋಗ್ಬೇಕಾಗುತ್ತೆ. ಆಮೇಲೆ ನಮ್ಮೂರಲ್ಲಿ ಎಲ್ಲರೂ ಸೆಕೆಂಡರಿ PUC BA ಓದಿ ಹುಡುಗರು ಇದಾರೆ, ಹೆಣ್ಮಕ್ಳು ಇದಾರೆ, ಯಾರು ಇಲ್ಲಿ ನಮ್ಮೂರಲ್ಲಿ ಸೋಮಾರಿಗಳು ಅಂಬದು ಇಲ್ಲ. ಹಂಗಾಗ್ಬಿಟ್ಟು ಎಲ್ಲರೂ ಚೆನ್ನಾಗಿ ಈಗ ಹೂವು ಬಿಡಿಸಿದ ಮೇಲೆ ಕಟ್ಲೇಬೇಕು 1/2 ಕೆಜಿ 1/2 ಕೆಜಿ. ನಮ್ಮೂರದ್ದು ಬರೀ ಬಸ್ ಚಾರ್ಜ್ ಒಂದ್ ದಿವಸಕ್ಕೆ 10,000 ರೂಪಾಯಿ ಬಸ್ ಚಾರ್ಜ್ ಆಗುತ್ತೆ ಸರ್. ನಮ್ ಬರೀ ಆಟೋಗಳು ಇದ್ರಿಗೆ ಸುಗಂಧರಾಜ, ಈ ಬಟನ್ ರೋಜ್ ಅಂತ ಹೇಳ್ಬಿಟ್ಟು ಅದ್ ಬೆಳೆದ್ರೆ ಅದು ಕೂಲಿ ಕಮ್ಮಿ, ಅದು ಒಳ್ಳೆ ಲಾಭ ಬರುತ್ತೆ. ಯಾರಾದ್ರೂ ಬೆಳೆಯರು ಬಟನ್ ರೋಜ್ ಅಂತಾರೆ, ಅದನ್ನ ಸುನಾಮಿ ಅಂತ ಅಡ್ಡೆಸರ್ ಅಂತಾರೆ. ಆಮೇಲೆ ಸೇವಂತಿಗೆಯಲ್ಲಿ ಒಂದ್ 6-7 ತಳಿ ಬರುತ್ತೆ, ಸೇವಂತಿಗೆ, ಪಚ್ಚೆ, ಕನಕಾಂಬ್ರ, ಆಮೇಲೆ ಇದು ಸುಗಂಧರಾಜ್, ಬಟನ್ ರೋಜ್, ಇಂಥವೆಲ್ಲ ಬೆಳೆದ್ರೆ ಒಳ್ಳೆ ಲಾಭ ಆಗುತ್ತೆ ಸರ್. ಅಂದ್ರೆ ನೀರಿರೋರು ಇದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ. ಅತಿ ಹೆಚ್ಚು ಹಾಕ್ಬಾರ್ದು, 1 ಎಕರೆ ಒಳಗ ಹಾಕೊಂಡ್ರೆ ಸಾಕ್ ಸರ್, ಒಂದ್ ಸಂಸಾರ ಜೀವನ ಮಾಡ್ಬೋದು. ಮಕ್ಳು ಮರಿ ಓದಿಸ್ಕೊಂಡು ವಿದ್ಯಾಭ್ಯಾಸ ಮಾಡಿಸ್ಕೊಂಡು ಎಲ್ಲ ಘನವಾಗಿ ಚೆನ್ನಾಗಿರ್ಬೋದು ಸರ್. ಡೈಲಿ ಒಂದು 200 ಮಾರು ಹೂವು ಕಟ್ಬೋದು ಸೇವಂತಿಗೆ ಸೀಸನ್ ಅಲ್ಲಿ, 100-150 ಮಾರು 200 ಮಾರು. ದಸರಾ ದೀಪಾವಳಿ ಅಂತ ಟೈಮ್ ನಲ್ಲಿ ಸ್ಕೂಲ್ ರಜೆ ಇರ್ತಲ್ಲ ಹುಡುಗರಿಗೆ, ಅವಾಗ ಡೈಲಿ 100-150 ಮಾರು ಹೂವು ಕಟ್ಟಿಕೊಂಡು ನಾವೇ ನಮ್ಮ ಮನೆಯವರೇ ಇದೇನು ಮಾಡ್ತೀವಿ, ತಗೊಂಡು ಹೋಗ್ತೀವಿ ಮಾರ್ಕೆಟ್ಗೆ. ಆಮೇಲೆ ಅದರಿಂದ ನಮ್ಗೆ ಈ ರಜಾ ಅಂತ ದಿನಗಳಾಗ ಹುಡುಗರೆಲ್ಲ ಸಿಗ್ತಾರೆ, ಬಹಳ ಹೆಲ್ಪ್ ಆಗುತ್ತೆ. ಆಮೇಲೆ ಶಾಲೆಗೆ ಹೋಗಿದ್ರೆ 1/2 ಕೆಜಿ 1/2 ಕೆಜಿ ಅಷ್ಟು ಹೂವು ಬಿಡಿಸಿಕೊಟ್ಟು ಹೋಗ್ತಾರೆ ಮಕ್ಕಳು ಬೆಳಗ್ಗೆ ಟೈಮು. ಆಮೇಲೆ ಅವ್ರಿಗೂ ಒಳ್ಳೆ ಖುಷಿ ಇರುತ್ತೆ ಹೂವು ಬಿಡಿಸೋದು ಅದೆಲ್ಲ. ತಿರ್ಗ ಆಮೇಲೆ ಎಲ್ಲರೂ ಸಹಬಾಳ್ವತ್ತಿಂದ ಊರಲ್ಲಿ ಎಲ್ಲರೂ ಒಬ್ರಿಗೊಬ್ರು ಇದೇನು ಮಾಡ್ಕೊಂಡು ಬಹಳ ಅನುಗುಣವಾಗಿ ಎಲ್ಲರೂ ಬೆಳಿತೀವಿ. ಇದು ನಮ್ಮೂರಲ್ಲಿ ಎಲ್ಲರಿಗೂ ಕೆಲಸ ಇದೆ, ನಾವು ಅಷ್ಟು ಓದ್ದೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಯಾರು ಇದೇನು ಮಾಡ್ತಾ ಇಲ್ಲ, ಎಲ್ಲರೂ ಹೂವನ್ನೇ ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ದುಡಿಯೋಣ ಬನ್ನಿರಿ, ದುಡಿಯೋಣ ಬನ್ನಿ, ನಾವೆಲ್ಲ ನೀವೆಲ್ಲ ನಾಡಿನ ಜನರೆಲ್ಲ, ಮುಂದಾಗಿ ಚೆಂದಾಗಿ ಕೆಚ್ಚಾಗಿ ಮೆಚ್ಚಾಗಿ ದುಡಿಯೋಣ ಬನ್ನಿ ಒಂದಾಗಿ. ಕಾಂತರಾಜು ಅವರನ್ನ ಸಂಪರ್ಕ ಮಾಡೋದಕ್ಕ ಅವರ ಮೊಬೈಲ್ ನಂಬರ್ 9-6-3-2-6-5-1-4-5-7. ತವರೂರು ಕೈ ಕೆಸರಾದರೂ ಬಾಯಿಗೆ ಮೊಸರು, ಕಾಡಲ್ಲಿ ಕಡಲಲ್ಲಿ ಊರಲ್ಲಿ ಹೊಲದಲ್ಲಿ ದುಡಿಯೋಣ ಬನ್ನಿ ಸೈನ್ಯದಲ್ಲಿ, ದುಡಿಯೋಣ ಬನ್ನಿ ಸೈನ್ಯದಲ್ಲಿ, ದುಡಿಯೋಣ ಬನ್ನಿರಿ. ಮೈಸೂರು ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕು ಶಾಂತಿಕೊಪ್ಪಲು ಗ್ರಾಮದ ಮರಿಗೌಡ ಅನ್ನುವ ರೈತರು ಸುನಾಮಿ ಸೌತೆಕಾಯಿಯನ್ನ ಇತ್ತೀಚೆಗೆ ಬೆಳೆಯುವುದಕ್ಕೆ ಶುರು ಮಾಡಿದ್ದಾರೆ. ಅದನ್ನ ಅವರು ಕೃಷಿ ಮಾಡಿದ ಬಗೆಯನ್ನ ಅವರಿಂದ ಕೇಳ್ರಿ. ಒಂದ್ ತಿಂಗಳು ಬೀಜನ ಮೊಳಕೆ ಮಾಡಿ ಪೈರ್ ಬೆಳ್ಕೊಂಡು ಆಮೇಲೆ ಅದನ್ನ ಗದ್ದನ ಸಿಂಪಡಣೆ ಮಾಡಿ ಪಟ ಮಾಡ್ಕೊಂಡು ನೆಟ್ಟಿ ಎರಡು ತಿಂಗಳಿಗೆ ಕಾಯಿ ಸ್ಟಾರ್ಟ್ ಆಗ್ತು. ಕಾಯಿ ಸ್ಟಾರ್ಟ್ ಆದ್ಮೇಲೆ ಒಂದು 5-6 ಟನ್ ತನಕ ಇಳುವರಿ ತಗೊಂಡು ರೇಟು 5 ರೂಪಾಯಿಂದ 10 ರೂಪಾಯಿ ತನಕ ಸಿಗ್ತು. ಎಳವನ್ನು ಅಷ್ಟೇ, ಅದು ಅದೇ ಟೈಪ್ ಆಗ್ತು. ಅದು ರೇಟು ಅವತ್ತಿನ ರೇಟ್ ಅಲ್ಲಿ 5 ರೂಪಾಯಿಂದ 10 ರೂಪಾಯಿ ತನಕ ಸಿಕ್ತು. ಲಾಸ್ಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಯ್ತು. ಅವಾಗ ನಮ್ ಬೆಳೆ ಕಟಾವ್ ಆಗ್ಬಿತ್ತು. ಸುನಾಮಿ ಸೌತೆಕಾಯಿಗೂ ನಾಟಿ ಸೌತೆಕಾಯಿ ಬೆಳೆದ್ಕೋ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸುನಾಮಿ ಸೌತೆಕಾಯಿ ಹೈಬ್ರಿಡ್, ಇದು ತಿನ್ನಕ್ಕೇನು ಉಪಯೋಗಿಸಂಗಿಲ್ಲ, ಎಲ್ಲ ಸಾಂಬಾರು ಮತ್ತೆ ಕೂಟ್ಗೆ. ನಮ್ಮ ನಾಟಿ ಸೌತೆಕಾಯಿಗಿಂತ ಚೆನ್ನಾಗಿ ಸ್ವಲ್ಪ ದನಿನ ಗೊಬ್ಬರ ಹಾಕಿ ಮಾಡಿದ್ರೆ ಒಳ್ಳೆ ಇಳುವರಿ ತೆಗಿಬಹುದು. ಸುನಾಮಿ ಸೌತೆಕಾಯಿ ಬಗ್ಗೆ ಇದ್ರಲ್ಲಿ ನಾನು ಇದು ಹೊರಗಡೆ ಹಿಂಗ್ ಬೆಳೆದಿದ್ದಾಗ ನೋಡ್ಕೊ ಬಂದೆ ನಾನು ಇದನ್ನ ಬೆಳೆ ಮಾಡದ್ದು. ನಮಗೂ ಗೊತ್ತಿರ್ಲಿಲ್ಲ, ಬೇರೆ ಬೇರೆ ಕಡೆ ನಾನು ಹಿಂಗೆ ಪ್ರಚಾರ ಆದಾಗ ಹೋಗಿ ನೋಡ್ಕೊ ಬಂದು ಬೆಳೆ ಮಾಡಿಸ್ತೇನೆ ನಾನು. ಅದ್ ಬೆಳೆ ಮಾಡದ್ಮೇಲೆ ಅದು ಸಕ್ಸಸ್ ಆಯ್ತು ಅಂತ ಹೇಳ್ಕೊಂತ ಇಳುವರಿನೇನ್ ಬರ್ಲಿಲ್ಲ, ಮಧ್ಯಮ ಸಾಧಾರಣವಾಗಿ ಬರ್ತೋ, ಚೆನ್ನಾಗಿದೆ ಈ ಬೆಳೆ. ಮರಿಗೌಡ ಅವರನ್ನ ಮಾತಾಡಿಸೋದಕ್ಕ ನಂಬರ್ ಇಲ್ಲದ 9845522201. ಈಗ ನಾವು ನಮ್ಮ ಕೃಷಿಯ ಮತ್ತ ನಮ್ಮ ಕೃಷಿಕ ಕುಟುಂಬದ ಅವಿಭಾಜ್ಯ ಅಂಗವಾಗಿರುವ ಜಾನುವಾರುಗಳ ಆರೋಗ್ಯದ ಕಡೆಗೆ ಲಕ್ಷ್ಯ ಕೊಡೋಣ. ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಅವುಗಳಿಗೆ ಕೊಡುವಂತಹ ಮೇವು, ಅದು ಜೋಳದ ದಂಟಾಗಿರಬಹುದು, ಮೆಕ್ಕೆಜೋಳದ ದಂಟಾಗಿರಬಹುದು, ಹುಲ್ಲಾಗಿರಬಹುದು, ಅದು ವಿಷವಾಗಿ ಪರಿಣಮಿಸುವಂತಹ ಸಾಧ್ಯತೆಗಳು ಇರ್ತವ. ಅದಕ್ಕೆ ಮೇವನ್ನ ಕೊಡುವಾಗ ಅದನ್ನ ಪರೀಕ್ಷೆ ಮಾಡಿ ಅದು ಒಳ್ಳೆಯದದ ಅನ್ನೋದನ್ನ ಖಾತ್ರಿ ಮಾಡಿಕೊಂಡು ಕೊಡಬೇಕು. ಕೆಲವೊಮ್ಮೆ ಈ ಜೋಳದ ದಂಟುಗಳಿಗೆ ಶಿಲೀಂಧ್ರ ರೋಗ ಬಂದಿತ್ತು ಅಂತಂದ್ರ ಅದನ್ನ ತಿಂದಂತಹ ಜಾನುವಾರುಗಳಿಗೆ ಆರೋಗ್ಯದ ಸಮಸ್ಯೆ ಕಾಡ್ತದೆ. ಈ ಬಗ್ಗೆ ಬೆಂಗಳೂರಿನ ಪಶು ವೈದ್ಯಕೀಯ ಕಾಲೇಜಿನೊಳಗ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎನ್ ಬಿ ಶ್ರೀಧರ್ ಅವರು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಶಿಲೀಂಧ್ರ ಪೀಡಿತ ವಿಷಬಾಧೆ ಬಗ್ಗೆ ಸಾಕಷ್ಟು ಸಂಶೋಧನೆಗೆ ಒಳಪಟ್ಟು ವಿವಿಧ ರೀತಿಯ ಹುಲ್ಲುಗಳು ಅಂದ್ರೆ ಭತ್ತ ಇರಬಹುದು, ರಾಗಿ ಇರಬಹುದು, ಅಥವಾ ಶೇಂಗಾ ಉಪ್ಪು ಇರಬಹುದು, ಇತ್ಯಾದಿಗಳ ಮೇಲೆ ಬಹಳಷ್ಟು ಸಂಶೋಧನೆಗಳನ್ನು ಮಾಡಿದೀವಿ. ಯಾವುದೇ ಹುಲ್ಲಾದರೂ ಶಿಲೀಂಧ್ರ ಪೀಡಿತವಾದರೆ ಅದು ಶೇಂಗಾ ಇರಬಹುದು ಅಥವಾ ರಾಗಿ, ಜೋಳ ಇತ್ಯಾದಿ ಯಾವುದೇ ಹುಲ್ಲನ್ನ ತಿನ್ನಿಸಬಾರದಂತ ಒಂದು ಸೂಚನೆಯನ್ನ ಆಕಾಶವಾಣಿಯ ಮೂಲಕ ಆಗಾಗ ಕಾರ್ಯಕ್ರಮಗಳನ್ನ ಮಾಧ್ಯಮಗಳ ಮುಖಾಂತರ ಮತ್ತು ಈ ರೀತಿಯ ಕನ್ನಡದಲ್ಲಿ ಲೇಖನಗಳನ್ನು ಬರೆಯುವ ಮೂಲಕ ರೈತರನ್ನು ತಲುಪಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಶಿಲೀಂಧ್ರ ಪೀಡಿತ ಜೋಳದ ದಂಟು ಅಥವಾ ಇತರ ಯಾವುದೇ ಹುಲ್ಲುಗಳನ್ನು ಜಾನುವಾರುಗಳಿಗೆ ಆದಷ್ಟು ತಿನ್ನಿಸಬಾರದು. ಶಿಲೀಂಧ್ರ ಪೀಡಿತ ಅಂತಂದ್ರೆ ಸಾಮಾನ್ಯ ರೈತರಿಗೆ ಅರ್ಥ ಆಗುವ ಹಾಗೆ ಅಲ್ಲಿ ಕಪ್ಪು ಭಾಗದ ಒಂದು ಮಚ್ಚೆ ತರ ಇರುತ್ತೆ, ಅದರಿಂದ ಹುಲ್ಲನ್ನ ಒಡೆದಾಗ ಅದರಲ್ಲಿ ಶಿಲೀಂಧ್ರ ಪೀಡಿತ ವಿಷಬಾಧೆ ಗೊತ್ತಾಗತ್ತೆ. ಅದು ಪ್ರತಿ ದಂಟಿನ ಗಂಟಿನಲ್ಲಿ ಈ ಶಿಲೀಂಧ್ರ ಪೀಡೆ ಆಗಬಹುದು. ಅದರಿಂದ ಈ ರೀತಿಯ ಹುಲ್ಲುಗಳನ್ನು ಜಾನುವಾರುಗಳಿಗೆ ರೈತರು ತಿನ್ನಿಸಬಾರದು. ಆದ್ರೆ ತಕ್ಷಣ ವಿಷಬಾಧೆ ಆಗಲಿಕ್ಕಿಲ್ಲ, ಬಹುಶಃ 2-3 ತಿಂಗಳು ಈ ಹುಲ್ಲನ್ನ ತಿನ್ನಿಸಿದಾಗ ವಿಷಬಾಧೆಯ ವಿವಿಧ ಲಕ್ಷಣಗಳು ಕಾಣಿಸಬಹುದು. ಉದಾಹರಣೆಗೆ ಗೋವಿನ ಜೋಳ ಅಥವಾ ಮುಸ್ಕಿನ ಜೋಳ ಎಂದು ಕರಿತೀವಿ, ಇದನ್ನ ರೈತರು ಸಾಮಾನ್ಯವಾಗಿ ಜಾನುವಾರುಗಳಿಗೆ ತಿನ್ನಿಸ್ತಾರೆ. ಆಗ ಇದನ್ನ 2-3 ತಿಂಗಳು ಸುಮಾರು ತಿನ್ನಿಸಿದಾಗ ನಮಗೆ ರೋಗ ಪೀಡೆಯ ಲಕ್ಷಣಗಳು ಕಾಣಬಹುದು. ಪ್ರಾರಂಭಿಕ ಹಂತದಲ್ಲಿ ಜಾನುವಾರುಗಳಿಗೆ ಎದ್ದೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಿಂಭಾಗದ ಸಮತಲವನ್ನು ಕಳೆದುಕೊಳ್ಳುತ್ತವೆ, ನಂತರ ಜೊಲ್ಲಿ ಸುರಿಸಲಿಕ್ಕೆ ತುಂಬಾ ಜಾಸ್ತಿ ಇರಬಹುದು, ಕೆಲವು ಸಲ ಕೆಮ್ಮು ಮತ್ತು ಶ್ವಾಸಕೋಶದ ಉಪದ್ರವ ಸಹಿತ ಕಂಡುಬರುತ್ತೆ. ಈ ರೀತಿಯ ರೋಗ ಬಾಧೆಯ ಲಕ್ಷಣಗಳು ಕಂಡುಬಂದಾಗ ತಕ್ಷಣ ಪಶುವೈದ್ಯರನ್ನು ಸಂಪರ್ಕಿಸಬೇಕು ಮತ್ತು ಮೊದಲನೇದಾಗಿ ಅವರು ಏನು ರೋಗ ಪೀಡಿತ ಅಥವಾ ಶಿಲೀಂಧ್ರ ಪೀಡಿತ ವಿಷಬಾಧೆಯ ಹುಲ್ಲನ್ನು ಜಾನುವಾರುಗಳಿಗೆ ಕೊಡ್ತಾ ಇದ್ದಾರೋ ಅದನ್ನ ತತ್ಕ್ಷಣದಲ್ಲಿ ನಿಲ್ಲಿಸಬೇಕು. ಅದು ಬಿಟ್ಟು ಅವರ ಹತ್ರ ಯಾವುದೇ ಹುಲ್ಲು ಅಥವಾ ಹಸಿ ಹುಲ್ಲು ಇತ್ಯಾದಿಗಳು ಇಲ್ಲದೇ ಹೋದ ಪಕ್ಷದಲ್ಲಿ ಶಿಲೀಂಧ್ರ ಪೀಡಿತವಾದಂತಹ ಹುಲ್ಲನ್ನೇ ಸಣ್ಣ ಸಣ್ಣ ಚೂರುಗಳನ್ನಾಗಿ ಅದನ್ನ ಕಟಾವಣೆ ಮಾಡಿ ಸ್ವಲ್ಪ ಉಪ್ಪಿನ ದ್ರಾವಣವನ್ನ ಅದಕ್ಕೆ ಚಿಮುಕಿಸಿ ಬಿಸಿಲಲ್ಲಿ 4-8 ದಿವಸದವರೆಗೆ ಅದನ್ನು ಬಾಡಿಸಿ ಚೆನ್ನಾಗಿ ಹೆಚ್ಚಿ ಕೊಡಬಹುದು. ಇದಲ್ಲದೆ ಮತ್ತೊಂದು ಮುಖ್ಯವಾದ ಒಂದು ವಿಧಾನವೆಂದ್ರೆ ಆ ಹುಲ್ಲನ್ನ ತಿನ್ನಿಸಲೇಬಾರದು ಜಾನುವಾರುಗಳಿಗೆ. ಒಂದು ಸಲ ಅದು ಶಿಲೀಂಧ್ರ ಪೀಡಿತ ಬಾಧೆಗೆ ಒಳಗಾಗದಿರುವಂತ ಹುಲ್ಲನ್ನ ತಿನ್ನಿಸಲೇಬಾರದು. ಆ ತಿನ್ನಿಸಿದಾಗ ಮಾತ್ರ ಸಾವು ಬರದೇ ಹೋದ್ರೆ ಸಹಿತ ಬಹಳಷ್ಟು ತೊಂದರೆಯಿಂದ ಬಳಲಿಸ್ತವೆ. ಈಗಾಗಲೇ ನಾವು ಹೇಳಿದಾಗೆ ಹಿಂಭಾಗದ ಕುಂಟುವಿಕೆ ಮತ್ತೆ ಎದ್ದಿನ ಅಲ್ಲಿಕ್ಕೆ ಆಗ್ತಾ ಇರೋದು ಮತ್ತೆ ಆಗಾಗ ಶ್ವಾಸಕೋಶದ ಉಪದ್ರ, ಇದೆಲ್ಲ ಸಾಮಾನ್ಯವಾದ ಒಂದು ಲಕ್ಷಣಗಳು. ಅದರಿಂದ ರೈತರು ಶಿಲೀಂಧ್ರ ಪೀಡಿತ ವಿಷಬಾಧೆಗೊಳಗಾದಂತಹ ಹುಲ್ಲನ್ನು ತಿನ್ನಿಸಬಾರದು. ಹೊಸ ಹುಲ್ಲನ್ನ ಸ್ವಚ್ಛವಾದ ನೀರನ್ನು ಕೊಡಬೇಕು, ಹೊಸ ಹುಲ್ಲನ್ನು ಕೊಡಬೇಕು. ಹಲವಾರು ಜಾನುವಾರುಗಳು ನಿಗದಿತವಾದ ಚಿಕಿತ್ಸೆಯನ್ನು ಮಾಡದೆ ಹೋದ್ರೆ ಸಾಯಲುಬಹುದು. ಇದು ಒಂದು ಪ್ರಾಥಮಿಕ ಮಾಹಿತಿ. ಈ ಕುರಿತು ನಾವು ಸಂಶೋಧನೆ ಮಾಡಿದ್ದೇವೆ, ಯಾವ್ಯಾವ ಹುಲ್ಲಿನಲ್ಲಿ ಯಾವ ಶಿಲೀಂಧ್ರಗಳು ಇರ್ತವೆ, ಅದರಿಂದ ಶಿಲೀಂಧ್ರ ವಿಷ ಅಂದ್ರೆ ಮೈಕೋಟಾಕ್ಸಿನ್ ಅಂತ ಏನು ನಾವು ಕರಿತೀವಿ ಅದು ಬಿಡುಗಡೆ ಆಗುತ್ತೆ. ಇದು ಸಾಮಾನ್ಯವಾಗಿ ಎಮ್ಮೆಗಳಲ್ಲಿ ಮೊದಲು ಕಾಣಿಸಿಕೊಂಡು ನಂತರ ಜಾನುವಾರುಗಳಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಕಾಯಿಲೆ. ಅದಕ್ಕಾಗಿ ರೈತರು ಜಾನುವಾರುಗಳ ಚಲನವಲನಗಳನ್ನು ಗಮನಿಸ್ತಾ ಇರಬೇಕು. ಏನಾದರೂ ಚಲನವಲನದಲ್ಲಿ ತೊಂದರೆ ಆದಾಗ ಮೊದಲು ಹುಲ್ಲನ್ನ ಅವರು ಪರೀಕ್ಷೆ ಮಾಡಿದ್ರು. ಹುಲ್ಲನ್ನ ಹೇಗೆ ಪರೀಕ್ಷೆ ಮಾಡಬೇಕು ಅಂತಂದ್ರೆ, ಒಂದು ಹುಲ್ಲಿನ ಗಂಟನ್ನ ಸರಿಯಾಗಿ ಓಪನ್ ಮಾಡಿದಾಗ ಅದರಲ್ಲಿ ಕಪ್ಪು ಬಣ್ಣದ ಪುಡಿ ಕಂಡು ಬರುತ್ತೆ. ಅದು ಶಿಲೀಂಧ್ರ ಪೀಡಿತ ವಿಷಬಾಧೆಗಾದ ಹುಲ್ಲು ಅಂತ ನಾವು ಹೇಳಬಹುದು. ಸೊ ಈ ರೀತಿಯ ಹುಲ್ಲುಗಳನ್ನ ಅವರು ಖಂಡಿತ ಜಾನುವಾರಿಗೆ ತಿನ್ನಿಸಲೇಬಾರದು. ಕೆಲವು ಸಲ ನಮಗೆ ಗೊತ್ತಾಗದಂತಹ ರೋಗ ಲಕ್ಷಣಗಳು ಕಂಡು ಬರುವುದು. ಉದಾಹರಣೆಗೆ ಕೂಡಲೇ ಹಾಲು ಕಡಿಮೆ ಆಗುವುದು ಮತ್ತು ಕಣ್ಣಲ್ಲಿ ಇವತ್ತು ಬಾಯಲ್ಲಿ ಜೊಲ್ಲು ಸುರಿದುವುದು ಇತ್ಯಾದಿಗಳು ಕಂಡು ಬರುವುದು. ಅದರಿಂದ ರೈತರು ಈ ರೀತಿಯ ಹುಲ್ಲುಗಳನ್ನ ತಿನ್ನಿಸಿದಾಗ ಮತ್ತು ಈಗಾಗಲೇ ಹೇಳಿದಂತಹ ರೋಗ ಲಕ್ಷಣಗಳು ಕಾಣಿಸಿದಾಗ ತಜ್ಞ ಪಶು ವೈದ್ಯರನ್ನ ಕರೆದು ಸೂಕ್ತ ಚಿಕಿತ್ಸೆ ಕೊಡುವುದು ಒಳ್ಳೆಯದು. ಅತ್ಯಂತ ಮುಖ್ಯವಾಗಿ ರೋಗ ಪೀಡಿತ ಶಿಲೀಂಧ್ರ ಪೀಡಿತ ಹುಲ್ಲನ್ನು ಹಾಕಲೇಬಾರದು. ಇದು ನರಮಂಡಲವನ್ನ ಸೇರಿ ನರಮಂಡಲವನ್ನು ಬಹುಶಃ ಹಾಳು ಗೇರಿವಿ. ನರಮಂಡಲ ಅಷ್ಟೇ ಅಲ್ಲ, ಎಲ್ಲ ಅಂಗಗಳಾದ ಶ್ವಾಸಕಾಂಗ, ಪಿತ್ತಜನಕಾಂಗ ಮತ್ತು ಮೂತ್ರಜನಕಾಂಗಗಳನ್ನ ಶಿಲೀಂಧ್ರ ಪೀಡಿತ ವಿಷಬಾಧೆಗೊಳಗಾದಂತಹ ಜಾನುವಾರುಗಳು. ಅದರಿಂದ ರೈತರು ಈ ಬಗ್ಗೆ ಸಾಕಷ್ಟು ಗಮನ ಹರಿಸಿ ಮಳೆ ಬಂದಾಗ ಹುಲ್ಲನ್ನು ಸರಿಯಾಗಿ ಸಂಗ್ರಹಣೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಮಳೆಗೆ ಹುಲ್ಲನ್ನು ಬಿಡಬಾರದು. ಬಿಟ್ಟರು ಸಹಿತ ಅದನ್ನ ಬಿಸಿಲಲ್ಲಿ ಚೆನ್ನಾಗಿ ಕಾಯಿಸಿ ಅಥವಾ ಬಿಸಿಲಿಗೆ ಒಳಪಡಿಸಿ ನಂತರ ಈ ಹುಲ್ಲನ್ನು ಅವರು ಬಳಸಬಹುದು ಅನಿವಾರ್ಯವಾದಲ್ಲಿ ಮಾತ್ರ. ಅದನ್ನು ಬಿಟ್ಟರೆ ಆ ಹುಲ್ಲನ್ನ ವಿಷಪೂರಿತ ಹುಲ್ಲು ಅಂತ ಪರಿಗಣಿಸಿ ಅದನ್ನು ತಿನ್ನಲೇಬಾರದು. ಅದ್ರ ಬದಲು ಹೊಸ ಮೇವನ್ನ ತಂದು ಅವುಗಳಿಗೆ ತಿನ್ನಿಸಬೇಕು. ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕೊಡಬೇಕು, ಯಾಕಂದ್ರೆ ಶರೀರದಿಂದ ವಿಷ ಹೊರಗಡೆ ಹೋಗಬೇಕಾಗತ್ತೆ. ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕೊಡಬೇಕು ಮತ್ತು ಖನಿಜ ಮಿಶ್ರಣ ಅಂತ ಏನ್ ಹೇಳ್ತೀವಿ ನಾವು, ಮಿನರಲ್ ಮಿಕ್ಸ್ಚರ್ ಅಂತ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸಾಮಾನ್ಯವಾಗಿ ಸಿಗುವಂತಹ ಒಂದು ಔಷಧಿ ಅಥವಾ ಟಾನಿಕ್ ಅಂತ ಹೇಳ್ಬೋದು. ಅದನ್ನು ದಿನಕ್ಕೆ ಸುಮಾರು 15 ಗ್ರಾಂ ಅಂದ್ರೆ ಒಂದು ಬೆಂಕಿ ಪೊಟ್ಟಣದ ಮುಚ್ಚಳ ಬೆಳಗ್ಗೆ ಒಮ್ಮೆ ಮತ್ತು ಸಾಯಂಕಾಲ ಒಮ್ಮೆ ಉತ್ತಮ ಮೇವಿನ ಸಂಗಡ ಅದನ್ನ ತಿನ್ನಿಸಬೇಕು. ಆಗ ರೋಗ ಲಕ್ಷಣಗಳು ಕ್ರಮೇಣ ಹತೋಟಿಗೆ ಬರುತ್ತವೆ. ಎನ್ ಬಿ ಶ್ರೀಧರ್ ಅವರನ್ನ ಮಾತಾಡಿಸೋದಕ್ಕೆ ಅವರ ನಂಬರ್ 9448097 ಆತ್ಮೀಯರೇ, ಇದು ಈ ವಾರದ ಗೆಲುವಿನ ಗಾಥೆಗಳ ಸಂಚಯ. ನಿಮಗೆ ಈ ಕಾರ್ಯಕ್ರಮ ಹೆಂಗ ಅನಿಸ್ತು ಅನ್ನೋದನ್ನ ನಮಗೆ ಎಸ್ಎಂಎಸ್ ಕಳಿಸಿ ತಿಳಿಸಬಹುದು. ನಮ್ಮ ನಂಬರ್ 9448230070. ಮತ್ತೆ ಮುಂದಿನ ವಾರ ಮತ್ತಷ್ಟು ಗೆಲುವಿನ ಕಥೆಗಳ ಜೊತೆಗೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಗೆಲುವು ಗೆಲುವು ಗೆಲುವು ನಿನ್ನ ಕೈಯಲ್ಲೇ, ಗುರಿಯೊಂದು ನಿನಗಿದ್ದರೆ ಜಗವು ಜಗವು ಜಗವು ನಿನ್ನ ಜೇಬಲ್ಲೇ, ಛಲವೊಂದು ಜೊತೆಗಿದ್ದರೆ ಆಗಲ್ಲ ಅನ್ನೋದು ಈ ಭೂಮಿ ಮೇಲಿಲ್ಲ, ನಡೆಯಿಲ್ಲ ಅನ್ನೋದು ಎಂದೆಂದು ನಿಜವಲ್ಲ. ನಮ್ಮ ನಾಡಿನ ಇತರೆಡೆಗಳಲ್ಲಿನ ಕೃಷಿ ಯಶೋಗಾಥೆಗಳ ಸಂಚಯ ಗಡಿಯಾಚೆಯ ಗೆಲುವು ಪ್ರಸಾರವಾಯಿತು. ಗೆಲುವು ಗೆಲುವು ಗೆಲುವು ನಿನ್ನ ಕೈಯಲ್ಲೇ. ಸಂಕಲನ ಶೋಭಾ ಎನ್ ವಕೀಲ್. ಪರಿಕಲ್ಪನೆ, ಸಾಹಿತ್ಯ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ